ಆಕಾಶವಾಣಿ ಮಡಿಕೇರಿ. ನಿಧನ ಸುದ್ದಿ. ಚೆನ್ನಂಗಿ ಗುಡ್ಲೂರು ಗ್ರಾಮದ ದಿವಂಗತ ಮುಕ್ಕಾಟಿ ಕಾರ್ಯಪ್ಪನವರ ಮಗ ಲೋಹಿತಾಶ್ವ ವಿಠಲ ಅವರು ಇಂದು ನಿಧನರಾಗಿರುತ್ತಾರೆ. ಲೋಹಿತಾಶ್ವ ವಿಠಲ ಅವರ ಅಂತ್ಯಕ್ರಿಯೆ ನಾಳೆ 10:00 ಸ್ವಗೃಹದಲ್ಲಿ ನಡೆಯಲಿದೆ. ಆಲೂರು ಸಿದ್ದಾಪುರ ಗ್ರಾಮದ ಸುಳ್ಯಕೋಡಿ ರಾಜು ಅವರ ಪತ್ನಿ ಪೊನ್ನಮ್ಮ ಅವರು ಇಂದು ನಿಧನರಾದರು. ತವರು ಮನೆ ಕೂರನ 65 ವರ್ಷ ಪ್ರಾಯದ ಸುಳ್ಯಕೋಡಿ ಪೊನ್ನಮ್ಮ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನದೊಳಗೆ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಕ್ವಿಕರ್ ಬಜಾರ್ ನಲ್ಲಿ 1,000 ರೂಪಾಯಿಯಂತೆ 12 EMI ಪಾವತಿಸಿ 14,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ನಿಮ್ಮದಾಗಿಸಿ. ಕಂಡೀಷನ್ ಸಪ್ಲೈ. ಸಂಪರ್ಕಿಸಿ ಕ್ವಿಕರ್ ಬಜಾರ್ ಅಪೋಸಿಟ್ ಸೆಂಟ್ರಲ್ ಬ್ಯಾಂಕ್ ಕೊಯ್ನೂ ರೋಡ್ ಮಡಿಕೇರಿ ಮತ್ತು ಅಪೋಸಿಟ್ DCC ಬ್ಯಾಂಕ್ ನಾಪೋಕ್ಲು. ಕಾಲ್ 9900027004 9. ಸುದ್ದಿ ಸಮಾಚಾರ ಓದಿನಳು ಉಚ್ಚಟಂಗಡರ ವಿಸುಭಯ. ಪುನಾದಿ ಬಬ್ಬಿನುಳ ಕೋವಿಡ್ 19 ಕಾಯಿಲೆತನ ಪುಡ್ತಕೊಂಡ ಬಪ್ಪಗ ರಾಜ್ಯ ಸರ್ಕಾರ ಆದೇಶ ಮಾಡಿದ ನೈಟ್ ಕರ್ಫ್ಯೂ ಕೊತ್ತನಕ್ಕೆ ಜಿಲ್ಲೆಲೆ ಜನಡ ಓಡಿಯಾಟ ಪೆರ್ತ ಕಮ್ಮಿ ಇಂಜಿತ್. ಖಾಸಗಿ ಬಸ್ ಸಂಚಾರ ಇಂಜಿತ್ಲೆ ಸರ್ಕಾರಿ ಬಸ್ ಪಿಂಜ ಖಾಸಗಿ ವಾಹನ ಹತ್ರ ಓಡಿಯಾಟ ಪೆರ್ತ ಕಮ್ಮಿ ಇಂಜಿತ್. ಅಂಗಡಿ ಹೋಟೆಲ್ ಕೂಡ ಪೆರ್ತ ಕಮ್ಮಿ ಇಂಜಿತ್. ಕೊರೋನಾ ಕಾಯಿಲೆ ಬಪ್ಪತನಕ್ಕೆ ವಿರಾಜಪೇಟೆ ತಾಲೂಕರ ಅಧಿಕಾರಿ ಎಚ್ಚರ ವಹಿಸಿಕೊಂಡು ಎಲ್ಲ ಗ್ರಾಮ ಪಂಚಾಯತಿ PDO ಪಿಂಜ ಅಧ್ಯಕ್ಷಾಂಗ ಸಭೆಗೆ ಹಾಕಿದ್ದು ಕೊರೋನಾ ತಡಪಕ್ಕೆ ಅರಿವಿಕೆ ಮಾಡಿಕೊಡ್ಕೊಂಡು ಶಾಸಕ KG ಬೋಪಯ್ಯ ವಿರಾಜಪೇಟೆ ತಾಲೂಕು ಕಚೇರಿ ಸಭಾವಾರ್ಡಲ್ಲಿ ಕೊರೋನಾ ತಡಪ ವಿಷಯಕ್ಕೆ ಸಂಬಂಧಪಟ್ಟನಕ್ಕೆ ನಡೆತನ ತಾಲೂಕು ಮಟ್ಟದ ಅಧಿಕಾರಿಗೆ ಸೂಚನೆ ಕೊಡ್ತದೆ. ಮಾಕುಟ್ಟ ಪಿಂಜ ಕುಟ್ಟ ಹದ್ದಲು ಪರೀಕ್ಷಾ ತಂಡತನ ಗೊತ್ತು ಮಾಡಿಕೊಂಡು ಸಾರ್ವಜನಿಕಂಗಕ್ಕೆ ಪೆರತ ಅವಶ್ಯವುಳ್ಳ ಕಾರ್ಯಕ್ಕೆ ಮಾತ್ರ ಅಪರಿಪರ ಪೋಪಕ್ಕೆ ಅವಕಾಶ ಮಾಡಿಕೊಡ್ಕೊಂಡು ಕೋವಿಡ್ ನಿಯಮ ಪೋಲೆ ಎಲ್ಲರೂ ಮಾಸ್ಕ್ ಇಟ್ಟವನಿಗೆ ಎಚ್ಚರ ಇಡ್ತಕೊಂಡು ಮಾಸ್ಕ್ ಇಡತಂಗ ಪೊಲೀಸ್ ಇಲಾಖೆಗರ ದಂಡ ಇಡೋಣ ಸೂಚನೆ ಕೊಡ್ತದೆ. ಕೊಡಗು ಜಿಲ್ಲೆ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಕೇಶವ ಕಾಮತ್ರಿಂಡ ಕೊರವಕಾರಿಕೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ವಿರಾಜಪೇಟೆ ತಾಲೂಕು ಘಟಕದರ ಸಮಾಲೋಚನಾ ಸಭೆ ನಡೆದಿದೆ. ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷ TP ರಮೇಶ್ ಕಾರ್ಯಕ್ರಮ ಉದ್ಘಾಟಿಸಿ ತಕ್ಕಂದು ಯೋಜನಕ್ಕೆ ಕನ್ನಡ ಸಾಹಿತ್ಯ ಕೋವಿಲು ಕಾರ್ಬಾರ್ ಮಾಡೋಕೆ ಒತ್ತು ಕೊಡುವಂತಹ ಕಾರ್ಯಕ್ರಮ ರೂಪಿಸಿಡೋಣ ಅನಿಸಿ. ವಿರಾಜಪೇಟೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ನಿಕಟಪೂರ್ವ ಅಧ್ಯಕ್ಷ ಮುಲ್ಲೆಂಗಡ ಮಧುಷ್ಪೋಯ ತಕ್ಕಂದಿತ್ತು ಪದವಿ ತರಗತಿಯಲ್ಲಿ ಕನ್ನಡ ಭಾಷೆನ ದಂಡನೆ ಭಾಷೆಯಂತೆ ಮಾಡುವುದು ಬೇಜಾರತರ ಸಂಗತಿ. ಇದರ ಮೀದ ಕನ್ನಡ ಸಾಹಿತ್ಯ ಪರಿಷತ್ ಕಾನೂನು ಹೋರಾಟ ಮಾಡೋಣ ಸಲಹೆ ಕೊಡುತ್ತದೆ. ಕಾರ್ಯಕ್ರಮ ಕೊರವು ಕಾರಿಕೆ ವಹಿಸಿನ ತಕ್ಕಂದ ಕೇಶವ ಕಾಮತ್ ದಾರ್ಕ್ ಕನ್ನಡ ಕಾಯ್ತ ಕೆಲಸ ಮಾಡೋಕೆ ಮನಸ್ಸು ಪಿಂಜ ನೇರ ಉಂಡು ಅಂತ ಹಿಂಗೆ ಕನ್ನಡ ಸಾಹಿತ್ಯ ಪರಿಷತ್ಗೆ ಬಾರಿ ಕನ್ನಡ ನಾರು ನುಡಿ ಬಳತೋಕೆ ಎಲ್ಲರೂ ಕೈಕೂಟಿ ನೆನಚಿ. ಜಿಲ್ಲೆರ TCT ಗರಿಕಾರಳನ ಅಪ್ಪಚಂಗಡ ಬೋಪಯ್ಯ ಪಿಂಜ ರೋಜಿ ದಂಪತಿಡ ಮೂವು ಬೆಳ್ಳೆಪ್ಪ ನಾಳೆ ಬಾಂಗ್ಲಾದೇಶದ ಡಾಕಾತ ನಡಪ ಮ್ಯಾರಥಾನ್ ಭಾರತ ದೇಶದ ಪರಗಳಿಪ ಅಪ್ಪಚಂಗಡ ಬೆಳ್ಳೆಪ್ಪ ನಾಳೆ ತನ ಮ್ಯಾರಥಾನ್ ಗದ್ದು ತೆಂಗಿ ಏಷ್ಯನ್ ಗೇಮ್ಸ್ ಪಿಂಜ ಕಾಮನ್ವೆಲ್ತ್ ಗೇಮ್ಸ್ ಸ್ಥಾನ ಪಡೆದವ. ಭಾರತ ದೇಶದ ಪರ ಕೊಡಗಿಂಜ ಮ್ಯಾರಥಾನ್ ಕೂಡಿ ಆಡಿನುಳ್ಳ ಆದ್ಯ ಕಳಿಕಾರ ಅಪ್ಪಚಂಗಡ ಬೆಳ್ಳೆಪ್ಪ ಅನ್ನೋದು ಜಿಲ್ಲೆಗೆ ಪೆರಮೆರ ಸಂಗತಿ. ಕೊಡಗಲು ಇಂದು 24 ಕೋವಿಡ್ 19 ಒಳ್ಳೆಯಂಗ ಉಂಡು ಗುರುತುಚಿಟ್ಟಿತು. ಮಡಿಕೇರಿ ತಾಲೂಕಲ್ಲಿ 4, ವಿರಾಜಪೇಟೆ ತಾಲೂಕಲ್ಲಿ 12, ಪಿಂಜ ಸೋಮರಪೇಟೆ ತಾಲೂಕಲ್ಲಿ 8 ಜನ ಕೊರೋನಾ ಉಳ್ಳೆಯಂಗ ಉಂಡು. ಈ ಕಾಕಣೆ ಕೊಡಗಲು 36,099 ಜನಕ್ಕೆ ಕೊರೋನಾ ಬಂದಿಜ್ಜು 35,398 ಜನಕ್ಕೆ ವಾಸಿಯಾಯಿತು. 438 ಜನ ಮರಣಪಟ್ಟಿತು. 263 ಜನ ಚಿಕಿತ್ಸೆ ಪಡೆದನುಂಡು. ಜಿಲ್ಲೆಯಲ್ಲಿ ಪಾಸಿಟಿವಿಟಿ ರೇಟ್ 100.74 ಉಂಡು ಜಿಲ್ಲಾಡಳಿತ ಪ್ರಕಟಣೆಯಲ್ಲಿ ಅರಿಚಿಟ್ಟಿತು. ಭೂಮಾಪನ ಇಲಾಖೆಯಲ್ಲಿ ಭೂಮಾಪಕಾಂಗ ಕಮ್ಮಿ ಉಳ್ಳಾನುಂಡು. ಅದಂಗೊತ್ತು ಅಭ್ಯರ್ಥಿಗಳ ಆಯ್ಕೆ ಮಾಡೋಕೆ ಆನ್ಲೈನ್ಲಿ ಅರ್ಜಿ ಹಾಕಿತು. ಇಲಾಖೆ ಆಯುಕ್ತಂಗಡ ಸೂಚನೆ ಪೋಲೆ ಕೊಡಗಕ್ಕೆ 100 ಅಭ್ಯರ್ಥಿಗಳ ಆಯ್ಕೆ ಮಾಡೋಕೆ ಅರ್ಜಿ ಹಾಕಿತು. ಅರ್ಜಿ ಎತ್ತಿಸಿಡೋಕೆ ಇದೇ ತಿಂಗಳ 21 ಆಕಿರಿ ನಾಳು. ಅವರ ವಿವರಕ್ಕೆ ಭೂ ದಾಖಲೆ ಉಪನಿರ್ದೇಶಕಂಗಡ ಕಚೇರಿಯಲ್ಲಿ ವ್ಯವಹಾರ ಮಾಡಲೊಂದು ಇಲಾಖೆ ಉಪನಿರ್ದೇಶಕಂಗ ಅರಿಸಿಟ್ಟಿತು. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ ನಿಧಿ ಯೋಜನೆಯಲ್ಲಿ ಜಿಲ್ಲೆಯ ಎಲ್ಲ ಬಳಕಾರಕ್ಕೆ ಕಾಲದಿ 6,000 ರೂಪಾಯಿ ಕೊಟ್ಟುವ. ಈಗಾಗಲೇ ಜಿಲ್ಲೆಯಲ್ಲಿ 45,582 ಜನ ಪೆದ ದಾಖಲೆ ಆಯಿತು. ಪೆದ ದಾಖಲೆ ಆನಂಗಕ್ಕೆ ಪಣ ಕಟ್ಟಿದ್ದ ಅರಂಜವಕ್ಕೆ ಎಲ್ಲರೂ ಇದೇ ತಾರೀಕಿನ 31 ಒಳಲು EKYC ಮಾಡಿಸಿಟ್ಟು ಸಂಬಂಧಪಟ್ಟ ಇಲಾಖೆಕರ ಅರಿಚಿಟ್ಟಿತು. ದೇಶದ ಗಣರಾಜ್ಯೋತ್ಸವ ಡೆಲ್ಲಿಯಲ್ಲಿ ನಡೆಪ ಪೆರೇಡ್ಲ ಕೂಡಿಯಾಡಕ್ಕೂ ಕುಶಾಲನಗರದ ತಡಿಯಪ್ಪನ ಬೆಳ್ಳಿಯಪ್ಪ ನಳಿನಿ ದಂಪತಿ ನಮ್ಮವ ರಿಷಿಕಾ ಮೈಸೂರು ಕೊಡಗು ಮಂಗಳೂರು ವಿಭಾಗದಿಂದ ಆಯ್ಕೆ ಆಯಿತು. ಇಲ್ಲಿ ಸುದ್ದಿ ಸಮಾಚಾರ ತಂದತ್ತು. ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು ಕ್ವಿಕರ್ ಬಜಾರ್ ಮಡಿಕೇರಿ ನಾಪೋಗ್ಲು. ಸುದ್ದಿ ಜುಂಪೆ ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್. ಎಲ್ಇಡಿ ಫ್ರಿಡ್ಜ್ ವಾಷಿಂಗ್ ಮಿಷಿನ್ ಅಲ್ಮಿರಾ ಪಾಟ್ ಸೋಫಾ ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ನಿಯರ್ ಮಾರ್ಕೆಟ್ ಮಹದೇವಪೇಟೆ ಮಡಿಕೇರಿ. ಕಾಲ್ 0827220018. ಸುದ್ದಿ ಜೊಂಪಿ ಓದುತ್ತಿರವು ಉಳುವಾರನ ರೋಷನ್ ಸಂತ್. ಜೊಂಪಿನ ವಿವರ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ನೆಹರು ಯುವ ಕೇಂದ್ರ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಕೊಡಗು ಜಿಲ್ಲಾ ಯುವ ಒಕ್ಕೂಟ ಸೇರಿದಂಗೆ ಬೇರೆ ಬೇರೆ ಸಂಘ ಸಂಸ್ಥೆಗಳ ಕೂಡುಕೂಟಲ್ಲಿ ಇದೇ ತಿಂಗಳ ತಾರೀಕು 12 ಮಧ್ಯಾಹ್ನ 1:30 ಮಡಿಕೇರಿ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜಿನ ಸಭಾಪಾಡಲಿ ಜಿಲ್ಲಾ ಮಟ್ಟದ ಸಾಂಸ್ಕೃತಿಕ ಕಾರ್ಯಕ್ರಮ ಏರ್ಪಾಡಾಟು. ಜಿಲ್ಲೆಯಲ್ಲಿ ಕೈಗಾರಿಕಾ ಅಭಿವೃದ್ಧಿನ ಬೆಳವಣಿಗೆಗೆ ಬೃಹತ್ ಮತ್ತೆ ಮಧ್ಯಮ ಕೈಗಾರಿಕಾ ಸಚಿವರ ಅಧ್ಯಕ್ಷತೆಯಲ್ಲಿ ಒಂದು ದಿನದ ಉದ್ಯಮಿಯಾಗೂ ಉದ್ಯೋಗ ನೀಡು ಹಂಗೆ ಕೈಗಾರಿಕಾ ಅದರತ್ ಕಾರ್ಯಾಗಾರ ಇದೇ ತಿಂಗಳ ತಾರೀಕು 18 ಬೆಳಿಗ್ಗೆ 9:30 ಮಧ್ಯಾಹ್ನ 3:30 ಮುಟ ಜಿಲ್ಲೆಯಲ್ಲಿ ಏರ್ಪಾಡಾಟು. ಈ ಕಾರ್ಯಕ್ರಮ ಮೈಸೂರು ವಿಭಾಗದ ವಿಡಿಯೋ ಕಾನ್ಫರೆನ್ಸ್ ಸ್ಕ್ರೀನ್ಗಳಲ್ಲಿ ನಡೆದಿದೆ. ಈ ಕಾರ್ಯಾಗಾರದಲ್ಲಿ ಕುಸಿರುವ ತಾಂತ್ರಿಕ ಬಿಸಿನೆಸ್ ಮ್ಯಾನೇಜ್ಮೆಂಟ್ ಮಕ್ಕ ಹಂಗೆ ಉದ್ಯಮಶೀಲರ ನೋಂದಣಿಗೆ ಅವಕಾಶ ಹುಟ್ಟುತ್ತ ಜಿಲ್ಲಾ ಕೈಗಾರಿಕಾ ಕೇಂದ್ರದ ಜಂಟಿ ನಿರ್ದೇಶಕರು ತಿಳಿಸಿದರು. ಮಡಿಕೇರಿ ನಗರಸಭೆ ಕೌನ್ಸಿಲ್ನ ಸಾಮಾನ್ಯ ಸಭೆ ಅಧ್ಯಕ್ಷೆ ನೆರವಂಡ ಅನಿತಾ ಪೂವಯ್ಯ ಅವರ ಅಧ್ಯಕ್ಷತೆಯಲ್ಲಿ 4:11 ಬೆಳಿಗ್ಗೆ 11 ನಗರಸಭೆ ಕೌನ್ಸಿಲ್ನ ಸಭಾಬಾಡಲಿ ನಡೆದಿದೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ನೆಹರು ಯುವ ಕೇಂದ್ರ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಕೊಡಗು ಜಿಲ್ಲೆ ಯುವ ಒಕ್ಕೂಟ ಸೇರಿದಂಗೆ ಬೇರೆ ಬೇರೆ ಸಂಘ ಸಂಸ್ಥೆಗಳ ಕೂಡುಕೂಟಲಿ ಇದೇ ತಿಂಗಳ ತಾರೀಕು 12 ಬೆಳಿಗ್ಗೆ 10:00 ಮಡಿಕೇರಿ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜಿನ ಸಭಾಬಾಡಲಿ ಸ್ವಾಮಿ ವಿವೇಕಾನಂದರ ಹುಟ್ಟಿದ ಹಬ್ಬದ ಪ್ರಯುಕ್ತ ಜಿಲ್ಲಾ ಮಟ್ಟದ ರಾಷ್ಟೀಯ ಯುವ ದಿನ ಹಂಗೆ ಯುವ ಸಪ್ತಾಹದ ಉದ್ಘಾಟನಾ ಕಾರ್ಯಕ್ರಮ ನಡೆದಿದೆ. ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್, ನಗರಸಭೆ ಅಧ್ಯಕ್ಷೆ ಅನಿತಾ ಪೂವಯ್ಯ, ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿ ಕ್ಷಮಾ ಮಿಶ್ರಾ, ಕಾಲೇಜಿನ ಪ್ರಿನ್ಸಿಪಾಲ್ ಡಾ ಚೌರಿರ ಜಗತ್ ತಿಮ್ಮಯ್ಯ ಸೇರಿದಂಗೆ ಮುಖ್ಯಪಟ್ಟವು ಕೂಡಿಯಾಡಿವೆ. ಜಿಲ್ಲೆಯಲ್ಲಿಂದು ಬೆಳಿಗ್ಗೆ 11 ಆಕೇರಿಯಾದಂಗೆ ಮಹಾಮಾರಿ ಕೊರೋನಾ ಅಂಟು ಕಾಯಿಲೆ ಹೊಸದಾಗಿ 24 ಜನರಿಗೆ ಪತ್ತೆಯಾಗುಟು. ಮಡಿಕೇರಿ ತಾಲೂಕಲ್ಲಿ 4, ವಿರಸ್ಪೇಟೆ ತಾಲೂಕಲ್ಲಿ 12, ಹಂಗೆ ಸೋಮವಾರಪೇಟೆ ತಾಲೂಕಲ್ಲಿ 8 ಸೇರಿದಂಗೆ ಒಟ್ಟು 24 ಜನರಿಗೆ ಕಾಯಿಲೆ ತಾಗಿರುವುದು ಬೆಳಕಿಗೆ ಬಂದುಟು. ಜಿಲ್ಲೆಯಲ್ಲಿ ಇಂದಿನವರೆಗೆ 36,099 ಜನರಿಗೆ ಕಾಯಿಲೆ ಬಂದುಟು. ಇದರಲ್ಲಿ 35,398 ಜನ ಕಾಯಿಲೆ ತಾಗಿ ಬಚ್ಚವಾಗಳು. 438 ಜನ ಇಂದಿನವರೆಗೆ ಈ ಮಾರಿ ಕಾಯಿಲೆಗೆ ಸಿಕ್ಕಿ ಪ್ರಾಣ ಕಳ್ಕೊಂಡಳು. 263 ಸಕ್ರಿಯ ಪ್ರಕರಣಗಾವುಟು. 45 ಕಂಟೈನ್ಮೆಂಟ್ ವಲಯಗಾವುಟು. ಜಿಲ್ಲೆಯ ಪಾಸಿಟಿವಿಟಿ ರೇಟ್ 1.74 ಆವುಟುತ್ತ. ಕೊರೋನಾಕ್ಕೆ ಸಂಬಂಧಪಟ್ಟಂಗೆ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಮಾಹಿತಿ ಕೊಟ್ಟಳು. ಜಿಲ್ಲೆಯ ಟಿ ಶೆಟ್ಟಿಗೇರಿನ ಅಪ್ಪಚಂಗಡ ಬೆಳ್ಳೆಪ್ಪವು ನಾಳೆ ಬಾಂಗ್ಲಾದೇಶದ ಡಾಕ್ಲಿ ನಡೆಯುವ ಮ್ಯಾರಥಾನ್ಲಿ ಭಾರತ ದೇಶನ ಪ್ರತಿನಿಧಿಸಿವೆ. ಇದೇ ಸುರ್ಣಸಲ ಜಿಲ್ಲೆಯಿಂದ ಮ್ಯಾರಥಾನ್ಲಿ ದೇಶನ ಪ್ರತಿನಿಧಿಸುತ್ತಿರುವ ಬೆಳ್ಳೆಪ್ಪವು ಅಪ್ಪಚಂಗಡ ಪಿ ಬೋಪಯ್ಯ ರೋಸಿ ದಂಪತಿಗಳ ಮಂಗ. ದೇಶದ 73 ಗಣರಾಜ್ಯೋತ್ಸವದ ದೆಹಲಿ ಪಥಸಂಚಲನಕ್ಕೆ ಕುಶಾಲನಗರದ ತಡ್ಯಪ್ಪನ ರಿಷಿಕಾ ಬೆಳ್ಳೆಪ್ಪವು ಆಯ್ಕೆಯಾಗಳು. ಕರ್ನಾಟಕ ಹಂಗೆ ಗೋವಾ ರಾಜ್ಯದ ಪ್ರತಿನಿಧಿಸಿದ ಒಟ್ಟು 57 ಮಕ್ಕಳಲ್ಲಿ 6 ಜನ ಆಯ್ಕೆಯಾಗಿದ್ದು ಇದರಲ್ಲಿ ರಿಷಿಕಾ ಮೈಸೂರು, ಕೊಡಗು ಮತ್ತು ಮಂಗಳೂರು ವಿಭಾಗದ ಆಯ್ಕೆಯಾಗಳು. ಇವು ಮಾದಪಟ್ಟಣದ ತಡ್ಯಪ್ಪನ ಬೆಳ್ಳೆಪ್ಪ ನಳಿನಿ ದಂಪತಿಗಳ ಮಗಳು. ಭೂಮಾಪನ ಇಲಾಖೆಯಲ್ಲಿ ಪರವಾನಗಿ ಭೂಮಾಪಕರ ಆಯ್ಕೆಗೆ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ ಕರೆದಳು. ಆನ್ಲೈನ್ಲಿ ಅರ್ಜಿ ಹಾಕಿಕೆ ಇದೇ ತಿಂಗಳ ತಾರೀಕು 21 ಆಖೀರಿ ದಿನಾತ ಇಲಾಖೆಯ ಉಪನಿರ್ದೇಶಕರು ತಿಳಿಸಿದಳು. ಇಲ್ಲಿಗೆ ಇಂದಿನ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. ಸಮಯ 7 ಆಗಲಿದೆ. ಇನ್ನು ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ. ಸ್ವಾತಂತ್ರ್ಯ ಅಮೃತ ಮಹೋತ್ಸವ ವಿಶೇಷ ಮಾತರಂ. ಏರ್ ನೆಕ್ಸ್ಟ್, ನಿಮ್ಮ ಕನಸಿಗೆ ನಿಮ್ಮದೇ ಮಾತು.